ಸಾಕಾಣಿಕೆ ಪಾಲನೆ ಪೋಷಣೆ ಬಗ್ಗೆ ಅಥವಾ ಮಾರಾಟ ವ್ಯವಸ್ಥೆಯ ಬಗ್ಗೆ ಕೊಂಡ್ಕೊಳ್ಳೋದು ಎಲ್ಲಿ ಅಥವಾ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9845652508. ಮತ್ತೊಮ್ಮೆ 9845652508. ಕನ್ನಡದಲ್ಲಿ ಒಮ್ಮೆ ಹೇಳಿ. 9845656508. ಒಳ್ಳೆಯದು ಆಕಾಶ್ ದೀಪ್ ಅವರೇ. ಇದುವರೆಗೆ ಸಾವಯವ ಕೃಷಿ, ಅದರಲ್ಲೂ ಶೂನ್ಯ ಬಂಡವಾಳದ ಕೃಷಿಯ ಬಗ್ಗೆ ಹಾಗೂ ದೇಸಿ ತಳಿ ಹಸುಗಳ ಪಾಲನೆ ಹಾಗೂ ಪೋಷಣೆ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದಿರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಶೂನ್ಯ ಬಂಡವಾಳ ಕೃಷಿ ಹಾಗೂ ದೇಶಿ ತಳಿ ಹಸುಗಳ ಸಂವರ್ಧನೆ ಕುರಿತು ಎಚ್ಡಿ ಕೋಟೆ ತಾಲೂಕು ಗೊಲ್ಲನಬೀಡು ಗ್ರಾಮದ ಕೃಷಿಕ ಆಕಾಶ್ ದೀಪ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ. ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೆಲವು ಜನಪದ ಗೀತೆಯನ್ನು ಕೇಳೋಣ. ಗಂಧದ ನಿರ್ಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರ್ಯಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ ಗಂಧದ ನಿರ್ಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರ್ಯಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ ಅಂಗಡಿ ಬೀದಿಲಿ ನಿಂದಕ್ಕಿ ತೊಳಸೋಳೆ ಓ ನಿಂದಕ್ಕಿ ತೊಳಸೋಳೆ ಉಂಗುಟ್ಟ ಸಣ್ಣ ನಡು ಸಣ್ಣ ಸಿರಿ ಗಂಧದ ನೆರಿಗೋಳೆ ಉಂಗುಟ್ಟ ಸಣ್ಣ ನಡು ಸಂಜಂಗಮರುಡುಗಿ ನಿನ್ ಹಟ್ಟಿಲಿ ಬೀಡಿಕ್ಕೆ ಬಿಡನೇನೆ ಸಿರಿ ಗಂಧದ ನೆರಿಗೋಳೆ ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ ಹಟ್ಟಿಲಿ ಬೀಡಿಕೆ ಬಿಡಲಿಕ್ಕೆ ಬಿಟ್ಟಿ ಹೆಣ್ಣಲ ಕಾಣೋ ನಾನ್ ಬಿಡದಿ ಹೆಣ್ಣಲ ಕಾಣೋ ಹೋಗಯ್ಯ ಹರಿವೋ ಜಲಧಿಗೆ ಸಿರಿ ಗಂಧದ ನೆರಿಗೋಳೆ ಜಲಧಿಗೆ ಹೋಗಕ್ಕೆ ಸಿರಿತೆ ಒರಾಗಿಯ ಹುಲ್ಲ ಕೊಡಿರಮ್ಮ ಸಿರಿ ಗಂಧದ ನೆರಿಗೋಳೆ ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರ್ಯಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ ರಾಗಿಯ ಹುಲ್ಲಿಗೆ ರಾಯ ಬೆಂಗಳೂರಿನ ರವಿಕ್ಯೋಳೆ ನೀರು ಕೆಜ್ಜೆ ಚರ್ಯಾವ್ ಸಣ್ಣ ಮಾಡಲಾಗೆ ಸಿರಿ ಗಂಧಾದ ನೀರಿ ಕ್ಯೋಳೆ. ಈಗ ಅಪ್ಪಗೆರೆ ತಿಪ್ಪರಾಜು ಮತ್ತು ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆ. ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ